78 ವರ್ಷ ವಯಸ್ಸಾಗಿತ್ತು. ಕೇಂದ್ರದ ಮಾಜಿ ಸಚಿವ ಆರ್ಎಲ್ ಜಾಲಪ್ಪ ಅವರ ಪುತ್ರರಾಗಿದ್ದ ಅವರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ, ಕಾಂಗ್ರೆಸ್ ಪಕ್ಷದಿಂದ ಎರಡು ಬಾರಿ ಶಾಸಕರಾಗಿ ಮತ್ತು ರಾಜ್ಯ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗದಲ್ಲಿಂದು 200 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸರ್ಕಾರ ಚಾಲನೆ. ವಕ್ಫ್ ವಿವಾದ, ಅನ್ವರ್ ಮಾಣಿಪ್ಪಾಡಿ ವಿಡಿಯೋ ಬಗ್ಗೆ ಸಿಬಿಐ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗ್ರಹ. 5 ನಿಮಿಷಕ್ಕೆ ಹ್ಯಾಪಿ ಬರ್ತ್ಡೇ ಮೈ ಡಿಯರ್. ಅರೆ ಇದೇನು ಆಪ್ ನಿಂದ ಲೋನ್? ನಾನು ಹೊಸ ಸ್ಕೂಟಿ ಸಲುವಾಗಿ. ಓ ಆಗು ಜಾಣೆ, ಇಲ್ಲಾಂದ್ರೆ ಹಣ ಆಗ್ಬಹುದು ಕಾಣೆ. ಅಂದ್ರೆ ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ ಆರ್ಬಿಐ ಅಧಿಕೃತ ಬ್ಯಾಂಕ್ಸ್ NBFCs ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಜಾಣೆ, ಗಿಫ್ಟ್ ತೆಗೆದು ನೋಡಲ್ವಾ? ಸ್ಕೂಟಿ ಆರ್ಬಿಐ ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿ ಮೈಸೂರು. ಇದೀಗ ಸಮಯ 6:55. ಪ್ರೈಮರಿ ಸ್ಕೂಲ್ನಾಗೆ ಒಂದು ಪದ್ಯ ಇತ್ತು ಗೊತ್ತವ? ಯಾವ್ದಣ್ಣ? ಆಹಾ ಬಂತು ಸುಂಠರ ಗಾಳಿ, ಓಹೋ ಬಂತು ಸುಂಠರ ಗಾಳಿ ಅಂತ. ಏನಿದು ಧೂಳಿ, ಓಹೋ ಗಾಳಿ, ಸುಳಿಯುತ್ತ ಬಂತೈ ಸುಂಠರ ಗಾಳಿ. ಅದೇನ ಬಾಯ್ಪಾಠ ಮಾಡ್ಕೊಂಡ್ಬಿಟ್ಟು. ಅಯ್ಯೋ ಅಣ್ಣ, ಬಾಯ್ಪಾಠ ಮಾಡಿ ಹೇಳ್ದೆ ಹೋಗಿದ್ರೆ ಚೆನ್ನಾಗಿ ಬೀಳೋದು. ಅಯ್ಯೋ ಗಿಣ್ಣು ಗಿಣ್ಣು ಗಿಣ್ಣು ಕೊಡಿ ಮೇಷ್ಟ್ರು. ಅಲ್ಲ ಅದೇನ ತಿರಿಕ ತಿರಿಕ ತಿರಿಕೊಂಡು ಈ ಚಂಡಮಾರುತ ಮತ್ ಬತ್ಲೆ ಅದಲ್ಲಣ. ಹೂಕಪ್ಪ ಬತ್ವ ಕಟಾವ್ ಮಾಡುದು ಬ್ಯಾಡ್ವು. ಎರಡು ದಿವಸ ಒಳವಾಯ್ತತೆ, ಮೂರನೇ ದಿವಸಕ್ಕೆ ಮೋಡ ಮುಚ್ಕತ್ತೆ. ಬೋ ಕಷ್ಟ ಆಗ್ಬಿಟ್ಟ ಪರಿಸ್ಥಿತಿ. ಕಷ್ಟ ಅಂತಿದ್ದಂಗೆ ನೆಪ್ಪ ಆಯ್ತು ನೋಡು. ನಮ್ ನಿಂಗಣ್ಣಿಲ್ವಾ ಅಮ್ಮ, ಆ ಮಳೆಯ ಬರೋದಕ್ಕಿಂತ ಮುಂಚೆಯೇ ಭತ್ತನ ಕಟಾವ್ ಮಾಡ್ಬಿಟ್ಟು ಹಂಗಿಯೇ ಗದ್ದಲ್ ಬಿಟ್ಬಿಟ್ಟಿದ್ದ. ಮೆದೆ ಹಾಕ್ಲಿಲ್ವಾ? ಇರ್ಲಕ್ಕವ ನಾಳೆ ಕಾಕಳಮ್ಮ ಅನ್ಕೊಂಡ್ ಬಿಟ್ಬಿಟ್ಟ. ಹಿಡ್ಕತ್ತು ನೋಡು ಮಳೆ. ಆಮೇಲೆ ಅಮ್ಮ ತಲೆ ಮೇಲೆ ಕೈಯ ಇಟ್ಕೊಂಡು, ಅಪ್ಪಪ್ಪೋ ಏನ್ ಹಿಂಗ ಆಗ್ಬಿಡ್ತಲ್ಲ, ನಾನು ಹಿಡ್ದಿನ ಕಾಕೊಂಡ್ ಬಂದದ್ ಹಿಂಗೆ ಕಷ್ಟಕ್ಕೆ ಸಿಗಾಕೊಂಡ್ಬಿಟ್ನಲ್ಲ ಅಂತನ್ಬಿಟ್ಟು ಬೋ ಬೇಸರ ಮಾಡ್ಕೊಂಡ್ಬಿಟ್ಟಿದ್ದಕ್ಕವ. ಬಿಟ್ರು ಆಗುದಿಲ್ಲ, ಮಳೆ ಬಂದು ಕಾಳೆಲ್ಲ ನೆಲಕ್ ಬಿದೋಗ್ಬಿಟ್ರೆ ಮುಗ್ದೋಯ್ತ್ ಬಿಡು, ಬರೋವು ಬರೋದಿಲ್ಲ. ಅಯ್ಯೋ ಅಣ್ಣ, ಈ ರಾಗಿ ಕಟಾವಿ ಬಂದದಲ್ಲ, ಮಳೆ ಹಿಡ್ಕೊಬಿಟ್ರೆ ರಾಗಿ ಅಲ್ಲೇ ಚಿಗುರ್ ಬಿಡ್ತದ ತೆನೆನಲ್ಲೇ. ಅಲ್ಲೇ ಪೈರು ತೆನೆಯಿಂದ ಉಟ್ಕೊಬಿಡ್ತದ ಆ ಪರಿಸ್ಥಿತಿ. ಏನ್ಕೂವೆ ಹೊಸಿ ಭತ್ತ ಕಟಾವ್ ಮಾಡೋರು ಯೋಚನೆ ಮಾಡ್ಕೊಂಡು ಮಾಡ್ಬೇಕಣ್ಣ. ಅಲ್ಲಕ್ಕಪ್ಪ, ಈ ಕಟಾವ್ ಮಾಡೋದ್ ಮಾಡ್ಬಿಡ್ತಾರೆ, ಮಳೆ ಬಂದ್ಬಿಡ್ತದೆ, ಅದಕ್ಕೆ ಮೆದಗಿದೆ ಹಾಕಿ ಹೊಸಿ ಟಾರ್ಪಲ್ಲ ಗೀರ್ಪಲ್ಲ ಮುಚ್ಕೊಂಡ್ರೆ ಅದು ಬದುಕ್ತದೆ ಅಲ್ವಾ? ನಾವು ಬದುಕಬೋದಲ್ವಾ? ಒಳಗಡೆ ತುಂಬಾ ದಿವಸ ಇಟ್ಕೊಬಿಟ್ರು ಮುಗ್ಲತ್ ಬಿಡ್ತದ ಕಣ್ಣು, ಅದು ಕಷ್ಟವೇ. ಪ್ರೇಮದ ಕಾಣಕಲಿ ಸ್ಕೇಟಿಂಗ್, ಸ್ಕೇಟಿಂಗ್ ಅದು ನಾವು ಕಾಲ್ಗೆ ಹಾಕೊಂಡು ಹೊಡಿತಾ ಇದ್ರಿ ಸ್ಕೇಟಿಂಗ್ ಬಹು ಚೆನ್ನಾಗಿರ್ತದೆ ಅಂತ ಅನ್ಕೊಂಡು ನಾನು ಅನ್ಕೊಂಡಿದ್ದಿ. ಅದು ನೋಡಕ್ಕಷ್ಟೇ ಚಂದ ಚಂದ್ರಪ್ಪ, ಏನಾರು ತಿರುಗಿಸ್ಕೊಂಡ್ ಬಿದ್ದು ಕಲ್ಲೇಟ್ಗಿಂತ ಜೋರಾಗಿ ಏಟ್ ಬಿಡ್ತದಂತೆ ಮಂಜು. ಆ ಮಂಜುಳಕ್ಕೆ ಏನಾರ ನಮ್ಮ ದೇಹ ಊಟೋಗ್ಬಿಟ್ರೆ ಮುಗಿದೋಯ್ತು ಕಣ ಕತೆ, ಯಾರಿಗೂ ಸಿಕ್ಕದಿಲ್ಲ. ಪರ್ವತಗಳಿಗೆ ಯಾಕೊಂದ್ ದಿನ ಮಾಡವ್ರು ಹೇಳಿ ನೋಡುಮ್ಮ. ಅದ್ ಯಾಕಪ್ಪ? ನೀನ್ ಹೇಳು, ನಾನ್ ಕೇಳಿದ್ದು. ಅಲ್ಲ ನೋಡು, ನಾನು ಮೊದ್ಲೇ ಹೇಳಿನಿ ನಿನಗೆ, ನಮಗ್ ಗೊತ್ತಿಲ್ಲ ಮೇಷ್ಟ್ರಗಳ ತರ ಪರೀಕ್ಷೆ ಮಾಡಬೇಡ ಅಂತ. ಗೊತ್ತಿಲ್ಲ ಹೇಳು, ನೀ ಹೇಳು ಕಮಲಕ್ಕ. ನನಗೂ ಗೊತ್ತಿಲ್ಲ ಕಣ್ಣ. ಅವ್ವ ಈಗ ಈ ಬೆಟ್ಟದ ಬುಡದಾಗೆ ಇದ್ರೆ ಬೋಸಂದ ಅಂತಾರೆ, ಯಾಕೆ ಹೇಳು? ತಣ್ಣಗಿರ್ತದೆ. ಯಾಕೆ ತಣ್ಣಗಿರ್ತೈತೆ? ಆ ಗಾಳಿ ಎಲ್ಲ ಬೀಸ್ತದೆ, ಮರ ಗಿಡಗಳು ತಡಿತಲ್ವೇನಪ್ಪ ಗಾಳಿಯ. ಹಿಂದೆಲ್ಲ ನಾವು ಓದಿರೋದೇನ ಪುಸ್ತಕಕ್ಕೆ ದೇವರು ಮಡಗೋರು, ಇದೇ ಕಾರಣಕ್ಕೆ ಭಕ್ತಿ ಇರ್ಲಿ. ಭಕ್ತಿ ಪೂರ್ವಕವಾಗಿ ಹತ್ತಿದ್ರೆ ಜನಕ್ಕೂ ಏನೋ ಒಂದು ಖುಷಿ ಸಿಗ್ತದೆ ಅಲ್ವಪ್ಪ. ಈಗ ಯಾವುದೇ ಬೆಟ್ಟ ಇರ್ಲಿ ಕಣ, ಒಂದ್ ಕಿತ ಹತ್ತಿದ್ರೆ ಮನ್ಸ ಆರೋಗ್ಯ ಆಗವನೆ ಅಂತ. ಕಾಲು ಕೈ ನೆಟ್ಗಿರ್ತಾವು, ಉಸಿರಾಡಕ್ಕೆ ಶಕ್ತಿ ಇರ್ತೈತೆ, ಹೃದಯ ಚೆನ್ನಾಗಿ ಕೆಲಸ ಮಾಡ್ತೈತೆ, ಆ ಶ್ವಾಸಕೋಶ ಚೆನ್ನಾಗಿರ್ತೈತೆ, ದೇಹ ಪೂರ್ತಿ ಚೆಂದಾಗಿದ್ರಷ್ಟೇ ಬೆಟ್ಟ ಹತ್ತು. ಈಗ ಚಾಮುಂಡಿ ಬೆಟ್ಟವ ನಾವು ತುಂಬಾ ಸಲ ಹತ್ಬಿಟ್ಟಿನಿ. ಇಲ್ಲಿಯ ಪಿರಿಯಾಪಟ್ಟಣದ ಹತ್ರ ಬೆಟ್ಟದ ಪುರ ಅಂತದಲ್ಲಪ್ಪ, ಅಲ್ಲೊಂದು ಕಡದಾದ ಬೆಟ್ಟ ಅದೆ ಶಿಡ್ಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಹಂಗದಲ್ಲೇ ಕರ್ಕೊಂಬಂದ್ರು ಆ ಏದಿಕೆಗೆ. ನಾವೆಲ್ಲ ಹೋಗಿರ್ನಿಲ್ವಪ್ಪ, ಈಗ ನಿನ್ ಕುದುರೆ ಮೇಲೆ ಹೋಗ್ಬೇಕು ಅಂತ ಏನಾದ್ರು ತೀರ್ಮಾನ ಮಾಡ್ಬಿಟ್ಟಿದ್ರೆ ಕೂಲಿಂಗ್ ಗ್ಲಾಸ ನಾ ಕುಡಿಸ್ದ, ತುರಾಯಿ ಕುಡಿಸ್ತೀನಿ, ಮೈಸೂರು ಪೇಟ ಅದೆಲ್ಲ ನಾನು ನಿನಗೆ ಪಾನ್ಸರ ಮಾಡ್ಬಿಡ್ತೀನಿ, ಹಾಕೊಂಡು ನೀನು ಜುಮ್ ಅಂತ ಹೋಗ್ಬಿಡು ಜಯಣ್ಣ. ಯಾರೋ ಕುದುರೆ ಮೇಲೆ ಕಾಯಿಸಿರೋರು ಒಂದ್ ಕುದುರೆಯ ತಕ್ಕಂಡ್ರಂತೆ ಇಲ್ವಾ, ಅದು ಅತ್ತೆಜ್ಜೆ ನಡೆಯದಂತೆ ನಿಂತ್ಕೊಳ್ಳೋದಂತೆ. ಯಾಕಪ್ಪ? ಅದು ಅವನಿಗೂ ಆಶ್ಚರ್ಯ ಆಗ್ಬಿಟ್ಟು ಇದು ಯಾಕೆ ಹಿಂಗ್ ಮಾಡ್ತದೆ ಅಂತ ಕೇಳಿದ್ದಕ್ಕೆ, ಇದು ಮದುವೆ ಪ್ರೊಸೆಸ್ ಅಲ್ಲಿ ಸ್ವಾಮಿ ಹೋಯ್ತಾ ಇದ್ದಿದ್ದು ಅಲ್ಲಿ ನಿರಂತರವಾಗಿ ಹೋಗುದಿಲ್ವಲ್ಲ, ಸಪ್ತ ಮಾಡಿದ್ರೆ ಮುಂದ್ಕೋಯ್ತದೆ ಅಂತ ಕುದುರೆ ಏನಾದ್ರು ತಂದ್ಬಿಟ್ಟು ಕಷ್ಟ ಆಗ್ತದೆ. ಕುದುರೆ ಅಂತಿದ್ದಂಗೆ ನಿಂತು ನಿಂತು ಹೋಗೋ ಹೊತ್ತಿಗೆ ಸಮ್ಮೇಳನ ಒಂದು ಕತೆ ನೆನಪಾಯ್ತಕ್ಕಪ್ಪ ನನಗೆ, ಯಾರೋ ಹಿರಿಯವ್ರು ಹೇಳದ್ದು. ಕುದುರೆ ಅಂತಿದ್ದಂಗಿಯೇ ಒಬ್ಬ ರಾಜ ಇದ್ನಂತೆ, ಅವ ಕುದುರೆ ಲಯದಲ್ಲಿ ಸುಮಾರು ಬೇರೆ ಬೇರೆ ದೇಶದ ಕುದುರೆ ಎಲ್ಲ ಇತ್ತಂತೆ ಕಪ್ಪ. ಆಮೇಲೆ ಒಂದು ಕುದುರೆ ತುಂಬಾ ಚೆನ್ನಾಗಿತ್ತಂತೆ, ಏನು ನೋಡ್ತಾನಂತೆ ಅಲ್ಲಿ ಒಬ್ಬ ಬೌದ್ಧ ಬಿಕ್ಕು ಬತ್ತಿದ್ನಂತೆ ಕಪ್ಪ. ಅವನು ರಾಜನ ಕಣ್ಗೆ ಬಿದ್ದ. ಓ ಬಿಕ್ಕುಗಳು ಬಂದವರೇ ಮಾತಾಡ್ಸಮ್ಮ ಅಂತ ಹೋದ. ಹಂಗೆ ನಮ್ಮ ಕುದುರೆ ನೋಡಿ ಸ್ವಾಮಿ ಅನ್ಕೊಂಡು ಕರ್ಕೊಂಡು ಹೋದಂತೆ. ಆ ಬೌದ್ಧ ಬಿಕ್ಕು ನೋಡಿದಂತೆ ಚೆನ್ನಾಗೈತೆ ಕುದುರೆ, ಏನಾಗಿದ್ದದ್ದು ಅಂತ ನೋಡ್ಬಿಟ್ಟು ಸ್ವಲ್ಪ ಹಂಗೆ ಅಬ್ಸರ್ವ್ ಮಾಡಿದ್ರಂತೆ ಕುದುರೆಯ. ಹಂಗೆ ಅವ್ನು ಚೂರು ಚೂರು ಚೂರು ಚೂರು ಕುಂಟ್ತಿತ್ತಂತೆ. ಆವಾಗ ಆ ಬೌದ್ಧ ಬಿಕ್ಕು ಕೇಳಿದಂತೆ, ಇದು ಯಾರ ಸಾಕ್ತಿರೋದು ಈ ಕುದುರೆಯ ಅಂತ. ಆಮೇ ಇಂಥವನು ಅಂತ ಹೇಳಂತೆ, ಅವನ್ನ ನೋಡ್ಬೇಕಲ್ಲ ನಾನು ಅಂತಂದಾಗ ಆಯ್ತು ಬನ್ನಿ ಅಂದ್ಕೊಂಡು ಕರ್ಕೊಂಡು ಹೋದ್ರಂತೆ. ಅವನು ಸಾಕ್ತಿದ್ನಲ್ಲ ಕುದುರೆಯ, ಅವನು ಕುಂಟ್ತಿದ್ದಂತೆ. ಆಯ್ತಾ, ಅವನು ಕುಂಟದನ್ನ ನೋಡ್ಕೊಂಬಿಟ್ಟು ಈ ಕುದುರೆನು ಕುಂಟ್ತಿತ್ತಂತೆ. ನಡೆಯೋದೇ ಹಿಂಗೆ ಅಂತ ಅನ್ಕೊಂಡು ಅದಕ್ಕೆ ಕುಂಟ್ಕಿಂಟ್ ಕುದುರೆಯ ತಂದ್ಬಿಟ್ಟೆ. ಸರಿಯಾಗಿರ ಕುದುರೆಯ ತಕ್ಕಂಬಪ್ಪ ದೊಡ್ಕತಿಯೇ ಬ್ಯಾಡ ಬಾಬಾ. ಸರಿ ಬಿಡು, ಕೇಳಿಸ್ಕೊಂಡಿಲ್ಲ ಕೇಳಿಸ್ಕೊಂಡೆ ಕೇಳಿಸ್ಕೊಂಡಿಯಾ ಓಲಿ ಬಿಡಪ್ಪ. ಈ ಆರ್ಕ ಹೋಗೋ ಕುದುರೆ ತಗೋಬತ್ತೀನಿ ನಿಂಗೆ, ಆರೋ ಕುದುರೆ ನೆಗಿಬೇಕು ಎರಡು ಕಾಲ್ ಮ್ಯಾಕ್ ಎತ್ಕೊಂಡು ಅನ್ಬೇಕು ಅದು ಕುದುರೆ ಉಂಕಪ್ಪ ನೀನು. ಓಹೋ ನೋಡು, ನಾವ್ ಕತೆಗಳು ಯಾವ್ದಾರು ಹಳೆ ಕಾಲದ ಕತ್ತಿ ಇದ್ರೆ ಕೈಲಿ ಹಿಡ್ಕೊಬಿಡು. ಆಯ್ತಾಯ್ತು ಬಿಡು, ಹಿಡ್ಕೊಳಮ್ಮ ಕತ್ತಿಯ ಸಾಣಿ ಹಿಡಿಸ್ಕೊಂಡ್ರಾಯ್ತು ಕತ್ತಿಯ. ಅಜ್ಜಿ ಕತೆ ಹೇಳ್ತಿದ್ರಲ್ಲಪ್ಪ ನಮ್ಮೂರಲ್ಲಿ ಈ ಕುದುರೆ ಈ ರಾಜ್ಯದಿಂದ ಆ ರಾಜ್ಯಕ್ಕೆ ಪಣ್ಣ ಆರ್ಬಿಡ್ತು ಅಂತ ಹೇಳ್ತಿದ್ರು ಅಲ್ವಾ. ಮರಾಣಿ ನೋಡಕ್ಕೆ ಆರ ಕುದುರೆ ಸಿಗುದಿಲ್ಲ, ಏನಿದ್ರು ಕುಂಟ್ ಕುದುರೆ ಸಿಗ್ತತೆ. ನಿಂತ್ಕ ನಿಂತ್ಕ ಹೋಗೋ ಕುದುರೆ ಸಿಗ್ಬೋದು. ಈ ಕುದುರೆಗೆ ಅಂತಾನೆ ಒಂದ್ ದಿನ ಆದಂತೆ. ಏನ ಈ ಕುದುರೆಗಳು ಎಷ್ಟ್ ಕೆಲ್ಸ ಮಾಡ್ತವೆ ಅಂದ್ರೆ, ನಾವಾಗ್ಲೆ ಪರ್ವತ ಅಂತ ಮಾತಾಡ್ತಿರ್ನಿಲ್ವಾ, ಆ ಪರ್ವತದ ಮೇಲೆಲ್ಲ ಸರಕನ್ನ ಸಾಗಿಸೋದಕ್ಕೆ ಈ ಕುದುರೆ ಮತ್ತೆ ಇನ್ನೊಂದು ಯಾವ್ದೋ ಪ್ರಾಣಿ ಅದ್ರದ್ದು ಕ್ರಾಸ್ ಮಾಡಿ ಒಂದು ತಳಿನ ಕಂಡಿಡ್ಕೊಂಡವ್ರಂತೆ. ಈ ಸೈನ್ಯದ ಎಲ್ಲಾ ವಸ್ತುಗಳನ್ನು ಸಾಗಿಸೋದು ಅದರಲ್ಲೇ ಅಂತ ಕವ್ವ. ಅಂದ್ರೆ ಕುದುರೆಗಳು ಮನಸ್ಸಿನ ಜೊತೆ ಬೋ ಚೆಂದಾಗಿ ಒಡನಾಡ್ತವೆ, ಆಮೇಲೆ ಮನಸ್ಸಿನ ಭಾವನೆಗಳ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೋ. ಇಲ್ಲೆಲ್ಲ ಹೋಯ್ತಾರಲ್ಲಣ್ಣ ಅದೆಲ್ಲೋ ಅಮರನಾಥ್ ಅಲ್ಲೆಲ್ಲ ಹೇಳ್ತಿರೋದು ನಮ್ ಜಯಣ್ಣಕೊಂಡು ಕರ್ಕ ಹೋಯ್ತಾರೆ ನೋಡು ಜಯಣ್ಣ. ಕುದುರೆ ನಮ್ ಮನಸ್ಸನ್ನ ಅರ್ಥ ಮಾಡ್ಕೋತದೆ, ಸರಿ. ಕುದುರೆ ಮನಸ್ಸನ್ನು ನಾವ್ ಅರ್ಥ ಮಾಡ್ಕೋಬೇಕಲ್ವಪ್ಪ. ಸುಮಾರು ವಯಸ್ಸಾಗ್ಬಿಟ್ಟಿರ್ತದ ಕುದುರೆಗೆ, ದುಡಿಯೋ ಗಂಟ ದುಡಿಸ್ಕೋತಾರೆ ತಂದು ಬೀದಿಗ್ ಬಿಟ್ಬಿಡೋದು. ಆಮೇಲಿಂದ ಟಾಂಗಾನ ಪಾಪ ಅದಕ್ಕಲ್ಲಿ ಆಯ್ತಿರೋದಿಲ್ಲ, ಏನು ಏನು ಒಡೆದು ಒಡೆದು ಒಡೆದು ಒಡೆದು ಅದ್ರ ಮುಂದಕ್ಕೆ ಕಳಿಸ್ತಿರ್ತಾರೆ. ನೋವಾಗೋದಿಲ್ವಪ್ಪ ಅದಕ್ಕೂ, ಅದು ಮಾಡಬಾರ್ದು. ಯಾವ್ದೇ ಪ್ರಾಣಿ ಆಗ್ಲಿ ಅದಕ್ಕೆ ಹಿಂಸೆ ಮಾಡಬಾರ್ದು, ಪ್ರೀತಿಯಿಂದ ಸಾಕದಾರ ಇಲ್ವಾ. ಆಮೇಲೆ ಅವು ಎಷ್ಟು ಒಳ್ಳೆ ಪ್ರಾಣಿಗಳು ಅಂತಂದ್ರೆ, ಹಿಂದಿನ ಕಾಲದಾಗೆಲ್ಲ ರಾಜ ಮಹಾರಾಜರುಗಳು ಒಂಟಿಯಾಗಿ ಸೈನ್ಯದಲ್ಲಿ ಹೋಗುವಾಗ ಸಿಗಾಕಬಿಟ್ರೆ ಈ ಕುದುರೆ ಹೋಗಿ ಅವ್ರನ್ನ ಕಾಪಾಡ್ಕೊಂಡು ಬಂದಿರೋ ನಿದರ್ಶನಗಳು. ಕುದುರೆ ಮೇಲೆ ಸುಮಾರು ಪದಗಳಿಲ್ವಪ್ಪ ಆ ಪಿಕ್ಚರ್ ಅಲ್ಲಿ ನೋಡೋದಿಲ್ವಾ? ಅದೇ ಅಪಾರ ಕೀರ್ತಿ ಗಳಿಸಿ ಮೇಲೆ ಕುದುರೆ ಮೇಲೆ, ಆಮೇಲೆ ಸ್ವಾಭಿಮಾನದನಲ್ಲೇ ಆಡು, ಅದರಲ್ಲಿ ಅವು ನಾಯಕಿ ನೋಡಕ್ಕೆ ರಾಜ್ಕುಮಾರು ಬರೋದಿಲ್ವಾ ಅಲ್ಲಿ? ಆಮೇಲೆ ಚಿತ್ರದುರ್ಗದ ಕೋಟೆಲಿ ಆ ಕುದುರೆ ಕಾಲ್ ತರನೇ ಇಲ್ವೇನಣ್ಣ, ಅಲ್ಲಿ ಬೆಟ್ಟದ ಮೇಲೆ ಕುದುರೆ ನಡೀತಾ ಇದ್ದಿದ್ ದಾರಿ ಅಂತ ಹೋಗಿನ್ ಹೋಗಿನ್ ನಾನು ಅಂದ್ರೆ ಕುದುರೆ ಹತ್ತಿಸ್ಕೊಂಡು ಹೋಗಿದ್ರಂತೆ, ಆ ಕಾಲ್ದು ಬಂಡೆ ಮೇಲೆ ಇದ್ ಬಿದ್ಬಿಟ್ಟದೆ ಗುರ್ತು ಗುರ್ತು, ಆ ಗುರ್ತಿನ ಮೇಲೆ ಕಾಲ ಮಡಿಕೊಂಡು ಮ್ಯಾಕ್ ಹತ್ಬೇಕು ಚೆನ್ನಾಗಿರ್ತೈತೆ. ನಾನು ಹತ್ತಿನ ಕವ ಬುಡಪ್ಪ ನೀನೇನೇನು ಹತ್ತಿಲ್ಲ ಎಲ್ಲ ಹತ್ಬಿಟ್ಟಿದ್ದೀನಿ ನೋಡವ್ವ, ಹಿಮಾಲಯ ಅಂತಿದ್ದಂಗೆ ನೆಪ್ಪಾಯ್ತು ನೋಡು. ಅದೇನ ಜಯಣ್ಣ, ಅದೇನ ನಮ್ಮ ಊರ್ನಲ್ಲಿದ್ರಲ್ಲಪ್ಪ ಒಂದ್ ನಾಲ್ಕು ಜನ ಸೈನಿಕರು ಅದೇನ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡು ಅವ್ರೇನ ಓಡಾಡ್ಕೊಂಡಿದ್ರಲ್ಲ ನೋಡು, ಮರ್ತೋಗ್ಬಿಟ್ಟಿತ್ತು. ವಿಜಯ್ ದಿವಸ ಕನ್ನಡ ಕಾರ್ಗಿಲ್ಲು ಅದನ್ನ ಆಚರಣೆ ಮಾಡ್ತಾರೆ, ಅದು 16ನೇ ತಾರೀಕು. ಹಂಗಾಗಿ ಈ ಸೈನಿಕರು ತ್ಯಾಗ ಬಲಿದಾನ ಅದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತಿಯಿಂದ ಕಾರ್ಯಕ್ರಮ ಮಾಡಿಕೊಂಡವ್ರೆ. ನಾಳಿಕೆ ನಮ್ಮ ಇವ್ರ ಮಗ ಇರ್ನಿಲ್ವಾ ಲಕ್ಷ್ಮಣಣ್ಣನ ಮಗ ಸುರೇಶ, ಅವನು 18 ವರ್ಷ ಇದ್ದಂತೆ ಕಪ್ಪ ಯುದ್ಧದಲ್ಲಿ ಅವನು ಭಾಗವಹಿಸಿದಂತೆ. ಆಮೇಲೆ ಅಲ್ಲಿ ಒಬ್ರು ಹುತಾತ್ಮರಾದ್ರಲ್ಲಣ್ಣ ಅದೇನೋ ಹೆಸರು ಹೇಳ್ತಾರ ಅವ್ರದ್ದು ಸಂದೀಪ್ ಅಂತ. ನೀನೇನೇನು ಹತ್ತಿಲ್ಲ ಎಲ್ಲ ಹತ್ಬಿಟ್ಟಿದ್ದೀನಿ ನೋಡವ್ವ, ಹಿಮಾಲಯ ಅಂತಿದ್ದಂಗೆ ನೆಪ್ಪಾಯ್ತು ನೋಡು. ಅದೇನೋ ಜಯಣ್ಣ, ಅದೇನೋ ನಮ್ಮ ಊರ್ನಲ್ಲಿದ್ರಲ್ಲಪ್ಪ ಒಂದ್ ನಾಲ್ಕು ಜನ ಸೈನಿಕರು ಅದೇನೋ ಹಬ್ಬ ಮಾಡ್ಬೇಕು ಅಂತ ಅನ್ಕೊಂಡು ಅವ್ರೇನೋ ಓಡಾಡ್ಕೊಂಡಿದ್ರಲ್ಲ ನೋಡು, ಮರ್ತೋಗ್ಬಿಟ್ಟಿತ್ತು. ವಿಜಯ್ ದಿವಸ ಕನ್ನಡ ನಮ್ ಸೈನಿಕರು ಈ ಹಿಮ ಗಿಮ ಅವೆಲ್ಲ ಬೀಳುವಾಗ ಕಾಲೆಲ್ಲ ಕೊರೀತಾ ಇರ್ತದಂತೆ ಕವೋ, ಆದ್ರೂ ನಮ್ ದೇಶದೊಳಗೆ ಬೇರೆ ದೇಶದವ್ರು ನುಗ್ಗಬಾರ್ದು ಅಂತ ಅನ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇರ್ತಾರಂತೆ. ಆಯ್ತಾ, ಮತ್ತೆ ಅವ್ರಿಗೆ ಆಹಾರವೂ ಅಷ್ಟು ಸರಿಯಾಗಿ ಸಿಗೋದಿಲ್ವಂತೆ ಕಣ್ಣು. ಆಯ್ತಾ, ಈಗ ಸಿಗ್ತದೆ ಆಹಾರ ಸಿಗುದಿಲ್ಲ ಇದ್ದಾರೆ. ಏನಂದ್ರೆ ಹಸು ಸತ್ತ ನಂತರ ಈ ಹಸುವಿನಿಂದ ಸಿಗುವಂತಹ ಮೂಳೆ ಗೊರಸು ಮತ್ತು ಕೊಂಬುಗಳನ್ನ ಕಾಯಿಸಿದಾಗ ಟ್ಯಾಲೋ ಎನ್ನುವಂತಹ ವಿಶೇಷ ಬಗೆಯ ಎಣ್ಣೆ ದೊರೆಯುತ್ತೆ. ಇದು ಕೆಲವು ವರ್ಷಗಳ ಹಿಂದಿನವರೆಗೂ ಚೂಯಿಂಗಮ್ ತಯಾರಿಕೆಯಲ್ಲಿ ಮತ್ತೆ ಬೇಕರಿ ಖಾದ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು. ಈಗ ಈ ಎಣ್ಣೆಯನ್ನ ಬ್ರೇಕ್ ಫ್ಲೂಯಿಡ್ ಮತ್ತೆ ಜೆಟ್ ವಿಮಾನಗಳ ಕೀಲೆಣ್ಣೆಯ ಉತ್ಪಾದನೆಗೆ ಕಚ್ಚಾ ಪದಾರ್ಥವಾಗಿ ಬಳಸಲಾಗ್ತಾ ಇದೆ. ಕೃತಕ ಕಣ್ಣೀರು ಸುರಿಸೋದಕ್ಕೆ ಸಿನಿಮಾದಲ್ಲಿ ಅಥವಾ ಈ ನಾಟಕಗಳಲ್ಲಿ ಬಳಸಿಕೊಳ್ಳುವಂತಹ ಗ್ಲಿಸರಿನ್ ಮತ್ತೆ ವಾಟರ್ ಪ್ರೂಫಿಂಗ್ ಅಂಟುಗಳು ಕೂಡ ಇದೇ ಟ್ಯಾಲೋದಿಂದಲೇ ಬರುತ್ತೆ. ಕಿವಿಗೆ ಮತ್ತು ಕಣ್ಣಿಗೆ ಹಾಕುವ ಹನಿಗಳು, ಕೆಮ್ಮಿನ ಔಷಧಗಳು, ಹೇರ್ ಕಂಡೀಷನರ್ ಮತ್ತು ಶ್ಯಾಂಪುವಿನ ತಯಾರಿಕೆಗೆ ಇದೇ ಗ್ಲಿಸರಿನ್ ಮೂಲ ದ್ರವ್ಯವಾಗಿ ಬಳಕೆ ಆಗ್ತಾ ಇದೆ. ಇದರಿಂದನೇ ಬಣ್ಣದ ಇಂಕು, ಪೇಂಟ್ನ ಪಾಲಿಶ್ಗಳು, ಕಾರಿನ ಇಂಧನ, ಚಳಿಯಲ್ಲೂ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುವ ಆಂಟಿಫ್ರೀಸ್ ಮಿಶ್ರಣಗಳು, ವಿಶೇಷ ಬಗೆಯ ಎಣ್ಣೆ ಕಾಗದ ಮತ್ತು ಹಲವು ಬಗೆಯ ಆಂಟಿಬಯೋಟಿಕ್ ಔಷಧಗಳು ಕೂಡ ಈ ಟ್ಯಾಲೋ ಇಂದಲೇ ತಯಾರಾಗ್ತಾ ಇದೆ. ಅಂದ್ರೆ ಗೋವು ಬದುಕಿದ್ರೋ ಲಕ್ಷ ಸತ್ರೋ ಲಕ್ಷ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಲ್ವಾ. 2024-25 ಸಾಲಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಹಿಂಗಾರು ಹಂಗಾಮಿನಲ್ಲಿ ಘೋಷಿಸಲಾಗಿದೆ. ಮೈಸೂರು ತಾಲೂಕಿನ ವರುಣ, ಜಯಪುರ, ಇಲವಾಲ ಹೋಬಳಿಗಳಿಗೆ ಟೊಮ್ಯಾಟೊ ಬೆಳೆ ಆಯ್ಕೆಯಾಗಿದ್ದು ಪ್ರತಿ ಹೆಕ್ಟೇರ್ಗೆ ವಿಮಾ ಮೊತ್ತ 1,41,500 ರೂಪಾಯಿಗಳು. ರೈತರು ಪಾವತಿಸಬೇಕಾದ ವಿಮಾ ಕಂತಿನ ಮೊತ್ತ 7,075 ರೂಪಾಯಿ ಆಗಿರುತ್ತದೆ. ಈ ಯೋಜನೆಯಡಿ ಬೆಳೆ ಸಾಲ ಪಡೆಯದ ರೈತರು ನಿಗದಿತ ಅರ್ಜಿಯೊಂದಿಗೆ ಪ್ರಸಕ್ತ ಸಾಲಿನ ಪಹಣಿ, ಆಧಾರ್ ಮತ್ತು ಸ್ವಯಂ ಘೋಷಿತ ಬೆಳೆ ವಿವರಗಳನ್ನು ಹತ್ತಿರದ ಬ್ಯಾಂಕ್ ಅಥವಾ ಗ್ರಾಮ ಒನ್ ಅಥವಾ ನಾಗರಿಕ ಸೇವಾ ಕೇಂದ್ರದಲ್ಲಿ ನೋಂದಾಯಿಸಬಹುದಾಗಿದೆ. ವಿಮಾ ಕಂತು ಪಾವತಿಸಲು ಕಡೆಯ ದಿನಾಂಕ 16 ಡಿಸೆಂಬರ್. ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಸಹಾಯಕ ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಜಯಪುರ ಹೋಬಳಿ ಮತ್ತು ಇಲವಾಲ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9986086262. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9986086262. ವರುಣ ಹೋಬಳಿಯ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 7259592484. 024284 ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ರೈತ ಬಾಂಧವರು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಎಂದು ಮೈಸೂರು ಜಿಲ್ಲಾ ಪಂಚಾಯತ್ನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಡಿಸೆಂಬರ್ 16 ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ರೈತ ಉತ್ಪಾದಕ ಕಂಪನಿಗಳು, ಖರೀದಿದಾರರು ಮತ್ತು ಗ್ರಾಹಕರ ಸಹಯೋಗವನ್ನು ಕುರಿತು ಮಾತನಾಡಲಿದ್ದಾರೆ ಕೊಡಗು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಅಶೋಕ್ ಆಲೂರು. ಇನ್ನು ರೈತ ಉತ್ಪಾದಕ ಸಂಸ್ಥೆಗಳು ಖರೀದಿದಾರರ ಜೊತೆಗೆ ಸಾಕಷ್ಟು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳ ವಿಜ್ಞಾನಿಗಳಾದ ಡಾಕ್ಟರ್ ಆರ್ ಮಹೇಶ್ ಮತ್ತು ಡಾಕ್ಟರ್ ಸಿಎಂ ಬಾಬು. ಸಮಟೈಮ್ಸ್ ಏನಾಗುತ್ತೆ, ನಾವು ಪೆಸ್ಟ್ಗಳು ಗಿಡ ಮೇಲೆ ಬಂದಿರೋದು ಪೆಸ್ಟ್ಗಳ ಕಂಟ್ರೋಲ್ ಮಾಡೋಕ್ಕೂ ಕೆಲವು ಪೆಸ್ಟಿಸೈಡ್ಗಳು ರೋಗ ಜಾಸ್ತಿ ಪೆಸ್ಟಿಸೈಡ್ ಯೂಸ್ ಮಾಡಲ್ಲ, ಆದ್ರೂ ಅವಶ್ಯಕತೆ ಬಂದರೆ ಇಮಿಡಿಯೇಟ್ ಆಗಿ ಮಾಡಬೇಕು ಅಂದಿದ್ರೆ ನಾವು ಟೈಮ್ ಸೇವಿಂಗ್ ಆಗುತ್ತೆ. ಇದರಲ್ಲಿ ಒಂದು 10 ಒಳಗೆ 1 ಫುಲ್ ಸ್ಪ್ರೇ ಮಾಡಿ ಎಫೆಕ್ಟಿವ್ ಆಗಿ ಮಾಡಬಹುದು. ಈಗ ಮ್ಯಾನ್ಯುಲ್ ಆಗಿ ಮಾಡ 19 ಗುರುವಾರ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಮಾರುಕಟ್ಟೆ ತಾಂತ್ರಿಕತೆಗಳನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸುತ್ತಾರೆ ಮಂಡ್ಯದ ಗ್ರೀನ್ ಆಬ್ಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಕೆ ನಾಗಭೂಷಣ್ ನಾಯ್ಡು ಮತ್ತು ಉತ್ಪನ್ ಲ್ಯಾಬ್ ಸಂಸ್ಥೆಯ ಸಿಆರ್ ನವೀನ್ ಕುಮಾರ್. ನಾವು ಎಲ್ಲ ಪ್ರಾಡಕ್ಟ್ ಮಾಡಿ ಅವ್ರ ಹತ್ರ 100 ಬ್ರ್ಯಾಂಡ್ 100 ಪ್ರಾಡಕ್ಟ್ಸ್ ಇರ್ಬೋದು, ಬಟ್ ಅದರಲ್ಲಿ ಅವ್ರು ಒಂದು ಅವ್ರ ಮೇಜರ್ ಬ್ರ್ಯಾಂಡ್ ಸೆಲೆಕ್ಟ್ ಮಾಡ್ಬೋದು. ಆ ಥರ ಇದೆ, ಸಪೋಸ್ ನಮ್ಮ ಸಫಲ್ ಇದೆ, ಸಫಲ್ ನಮ್ಮ ಬ್ರ್ಯಾಂಡ್ ಇದೆ, ಸಫಲ್ ಲೈಕ್ ಮಟರ್ ಇದೆ, ಅದು ಮೇನ್ ಅದು ಜಾಸ್ತಿ ಸೇಲ್ ಆಗುತ್ತೆ. ಅದ್ರ ಜೊತೆ ಇದು ಫ್ರೆಂಚ್ ಫ್ರೈಸು, ಜಾಕ್ ಫ್ರೂಟು ಎಲ್ಲ ಇದೆ, ಅದು 10-5% 20% ಇರುತ್ತೆ. December 20 ಶುಕ್ರವಾರ ಬೆಂಗಳೂರು ಕೇಂದ್ರದಿಂದ ಸಿರಿಧಾನ್ಯ ಹಾಗೂ ಸಾವಯವ ಅಂತಾರಾಷ್ಟ್ರೀಯ ಮೇಳವನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಕೃಷಿ ಇಲಾಖೆಯ ಕೃಷಿ ಆಯುಕ್ತರಾದ ವೈಎಸ್ ಪಾಟೀಲ್. 21 ಶನಿವಾರ ಸಮಗ್ರ ಕೃಷಿಯ ಪ್ರಾಮುಖ್ಯತೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ KRPET ತಾಲೂಕು ಮಡುವಿನಕೋಡಿ ಅಂಚೆ ಕಂಚಹಳ್ಳಿ ಹೊಸಕೋಟೆಯ HK ಲಕ್ಷ್ಮೀ ದೇವಮ್ಮ. ಸಂತೃಪ್ತಿ ಸಾವಲಂಬನೆ ಜೀವನ ನಡೆಸಬೇಕು ಅಂದರೆ ನಮಗೆ ಮಾಡ್ಕೋಬೇಕು, ಮಾರಾಟದ ಬೇರೆ ಪ್ರಶ್ನೆ. ನಾವು ಉಪಯೋಗಿಸಿ ನಾವು ನಮ್ಮ ಆರೋಗ್ಯ ಕಾಪಾಡ್ಕೊಂಡಿದ್ರೆ ಆಮೇಲೆ ಬೇರೆಯವ್ರಿಗೆ ಕೊಡ್ಬೋದು ಅನ್ನೋ ಅರ್ಥ ನನಗೆ. ಅದನ್ನ ನಮ್ಗೆ ಆರೋಗ್ಯಕ್ಕಾಗುವಂಥದ್ದೆಲ್ಲ ಮಾಡ್ಕೊಂಡಿದ್ದೀವಿ. ಈಗ ಕುರಿ ನಾರಿ ಸುವರ್ಣ ಇದೆ, ಮೇಕೆ ಏನಾದ್ರು ಸಾಕಿ? ಇಲ್ಲ ಸರ್, ಮೇಕೆ ಸಾಕಕ್ಕೆ ನನಗೆ ಆಗಲಿಲ್ಲ. ಯಾಕೆ ಅಂದರೆ ಅದು ಸೊಪ್ಪು ಕೇಳ್ತದೆ, ನಾವು ಏನೇ ಎಡಿಟ್ ಮಾಡಿದ್ರು ಅದು ಮೇಲೆ ನೋಡ್ತದೆ, ಕುರಿ ಕೆಳಗಡೆ ನೋಡ್ತದೆ. ಇದು ನನ್ನ ಒಂದು ಅಭಿಪ್ರಾಯ. ಅದು ಮೇಲೆ ಕಟ್ಟಿದ್ರೆ ಮಾತ್ರ ಮತ್ತೆ ಕೆಳಗೆ ಬಿದ್ದೋಗಿರೋ ಎಲೆನೂ ಕೂಡ ತಿನ್ನಲ್ಲ ಅವು ಮೇಕೆ. ಹಾಂ, ಅದರದ್ದು ಒಂದು ಸಿಸ್ಟಮ್ ನೋಡಿ. December 22 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ಭಟ್ಗಳು ಅಂದ್ರೆ ಏನ್ ಅನ್ಕೊಂಡಿದ್ದೆ, ಹಿಮಾಲಯ ಅಂತಂದ್ರೆ ಅದು ಪರ್ವತ ರಾಜ, ಅದಕ್ಕ ಏನೋ ನಮಸ್ಕಾರ ಮಾಡ್ಕೊಂಡು ಏನೋ ಹತ್ತೋರವ್ರೆ ಹಿಮಾಲಯ ಪರ್ವತ. ನಾವು ಅಲ್ಗಂತೂ ಹೋಗಕ್ ಆಗುದಿಲ್ಲ. ನನಗೂ ಬೋ ಆಸೆ ಇತ್ತು ಬಿಡು. ಏನ ನಾವು ಸಣ್ಣದ್ರಾಗ ಸ್ಕೂಲ್ಗೆ ಹೋಯ್ತಾ ಇದ್ದಾಗ ತೇನ್ ಸಿಂಗ್ ನೆಪ್ಪ ಆಯ್ತು ನೋಡು. ತೇನ್ ಸಿಂಗ್ ಇನ್ನೊಂದು ಹೆಸರದ ಹೇಳು ಜೊತೆಗೆ ಹತ್ತಿರೋದು. ಅದ್ ಯಾವ್ದಪ್ಪ ನೆಪ್ಪಗ್ ಬತ್ತಲ್ಲ, ಅದೇನ ಯಾವ್ದ ಹೇಳು ಹೇಳವ ನೀನ್ ನೋಡು. ಯಾವ್ದು ನನ್ಗೂ ನೆಪ್ಪ ಬತ್ತಾಯಿಲ್ಲ ನೋಡು ನೀನು. ಜೈ ರೇಷ್ಮೆ ಐ ಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಮಂಗಳವಾರ ಸಂಜೆ 6:50 ಕೃಷಿರಂಗದಲ್ಲಿ ಪ್ರಸಾರವಾಗುತ್ತಿದೆ. ರೇಷ್ಮೆ ಐ ಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ತೀರಿಸಿರಿ. ವೈಜ್ಞಾನಿಕ ರೇಷ್ಮೆ ಕುರಿತ ಸಂಪೂರ್ಣ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ವಿಜ್ಞಾನಿಗಳೊಂದಿಗೆ ಸಂವಾದ, ರೇಷ್ಮೆ ಕೃಷಿಕರ ಅನುಭವ, ನೇರ ಫೋನ್ ಇನ್ ಕಾರ್ಯಕ್ರಮಗಳು, ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು, ಸರಣಿಯ ವಿಶೇಷ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನ ದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ.